ಅವಧಿಗೆ ಮುಂದೂಡಿಕೆ. ವಿಧಾನಸಭಾ ಚುನಾವಣೆ 8ರಂದು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ, ಬಸವರಾಜ ಬೊಮ್ಮಾಯಿ. ಐತಿಹಾಸಿಕ ಬೆಂಗಳೂರು ಕರಗ, ನಗರದೆಲ್ಲೆಡೆ ವ್ಯಾಪಕ ಬಿಗಿ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ವೇಳೆ 6:50. ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ಹಣ್ಣಿನ ತೋಟದ ಆರಂಭ. ಈ ವಿಷಯವಾಗಿ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಪ್ರವೀಣ್ ಜೋಲ್ಗಿಕರ್ ಅವರೊಂದಿಗೆ ಸಂದರ್ಶನ. ಕೊನೆಯಲ್ಲಿ ಕಲ್ಲಮ್ಮ ಮುಲಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ನಿತ್ಯಮೇಘ ಸಂದೇಶ. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹಿ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೇ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೇ? ನಹೀ ಮಾನೇ ತೋ? ತೋ ಉಪಭೋಕ್ತಾ ಕೇ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೇ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನೀ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತಿ ಹೈ ಔರ್ 1915 ಸೇ ಸಮಾಧಾನ್ ಭೀ ಜಲ್ದ್ ಹೋತಾ ಹೈ. ನಾ ಹುವಾ ತೋ? ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೇ ಹೈ. ಸಮಝ ಗಯಿ, ಉಪಭೋಕ್ತಾ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಅಂತ ಕಲಬುರಗಿ, ವಿಜಯಪುರ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 45%, ಬೀದರ್ ಜಿಲ್ಲೆಗಳಿಗೆ 65%, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 10%, ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 25%, ಬಾಗಲಕೋಟೆ ಜಿಲ್ಲೆಯೊಳಗೆ 35%, ಮತ್ತು ಝೈರಾಬಾದ್ನೊಳಗೆ 60% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ರಾಯಚೂರು, ಬಳ್ಳಾರಿ ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ತಜ್ಞವಾಣಿ, ಇದರಲ್ಲಿ ಹಣ್ಣಿನ ತೋಟದ ಆರಂಭ. ಈ ವಿಷಯವಾಗಿ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಪ್ರವೀಣ್ ಜೋಲ್ಗಿಕರ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ತಜ್ಞವಾಣಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಹಣ್ಣಿನ ತೋಟವನ್ನು ಮಾಡಬೇಕು ಅನ್ನುವಂತಹ ಆಸಕ್ತ ರೈತರು ಗಮನಿಸಬೇಕು. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಣ್ಣಿನ ಗಿಡಗಳನ್ನು ಯಾವ ರೀತಿ ನಾವು ನರ್ಸರಿ ಒಳಗೆ ಆಯ್ಕೆ ಮಾಡಿಕೊಳ್ಬೇಕು, ಏನೇನು ಗುಣಧರ್ಮಗಳನ್ನು ನಾವು ಅಲ್ಲಿ ನೋಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡೋಣ. ಅದರ ಜೊತೆಗೆ

1212 ಈ ನಂಬರ್ ಅನ್ನು ಸಂಪರ್ಕ ಮಾಡಿ ತಮಗೆ ಬೇಕಾದಂತಹ ವಿಷಯಗಳ ಬಗ್ಗೆ ಅವರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಪ್ರವೀಣ್ ಜೋಳಗೇಕರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಹಣ್ಣಿನ ತೋಟವನ್ನು ನಿರ್ಮಾಣ ಮಾಡುವಂತಹ ಒಂದು ಸಂದರ್ಭದೊಳಗೆ ಏನೇನು ಎಚ್ಚರಿಕೆ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು, ಯಾವ ರೀತಿ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಇದಂತಹ ವಿನ್ಯಾಸಗಳನ್ನು ನಾವು ಹೊಂದಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಅಲ್ಲದೆ ತಮ್ಮಲ್ಲಿ ಸಿಗುವಂತಹ ಸಸಿಗಳ ಬಗ್ಗೆ ಕೂಡ ತಾವು ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ತಜ್ಞವಾಣಿಯಲ್ಲಿ ಹಣ್ಣಿನ ತೋಟದ ಆರಂಭ ಈ ವಿಷಯವಾಗಿ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಪ್ರವೀಣ್ ಜೋಳಗೇಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಕಲ್ಲಮ್ಮ ಮುಲಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ತಾರಿ ಚಲ ಮೂರ ತಾಸಗಾಲ ಚಲೈ ಆರ ತಾರಿ ಚಲ ಮೂರ ತಾಸಗಾಲ ಚಲೈ ಆತನ ಮೈ ಮವ ಯಾರಿಗೆ ತಿಳದಿಲ್ಲ ಸೂರ್ಯ ಪಾರ್ಕ ಸಂಧ್ಯಾಳ ಚಲೈ ಆತನ ಮೈ ಮವ ಯಾರಿಗೆ ತಿಳದಿಲ್ಲ ಸೂರ್ಯ ಪಾರ್ಕ ಸಂಧ್ಯಾಳ ಚಲೈ ಆತನ ಮೈ ಮಗ ಯಾರಿಗೆ ತಿಳದಿಲ್ಲ ಸೂರ್ಯ ಪಾರ್ಕ ಸಂಧ್ಯಾಳ ಚಲೈ ಆತನ ಮೈ ಮಗ ಯಾರಿಗೆ ತಿಳದಿಲ್ಲ ಸೂರ್ಯ ಪಾರ್ಕ ಸಂಧ್ಯಾಳ ಚಲೈ ದೇವರ ಇದ್ದರ ಜಗಲಿಯ ಚಲ ಅತಿಮ ಇದ್ದರ ಮನೆಯ ಚಲೈ ದೇವರ ಇದ್ದರ ಜಗಲಿಯ ಚಲತಿಮ ಇದ್ದರ ಮನೆಯ ಚಲೈ ವರೆಗೆ ಪರಸರ ಮನೆಯಾಗಿದ್ದರ ಕೂಸ ತಾಟ್ಲಗಾಡದೆ ಚಲೈ ವರೆಗೆ ಪರಸರ ಮನೆಯಾಗಿದ್ದರ ಕೂಸ ತಾಟ್ಲಗಾಡದೆ ಚಲೈ ವರೆಗೆ ಪುರಸರ ಮನೆಯಾಗಿದ್ದರೆ ಕೂಸ ತಾಟ್ಲಗಾಡದೆ ಚಲೈ ವರಿಗೆ ಪುರುಷರ ಮನೆಯಾಗಿದ್ದಾರೆ ತೋಸ ತೊಟ್ಲಗಾಡದೆ ಚಲೋಯ್ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೃತಿ ಹಾನೆ ಬಂಗಲಿ ದೇಶ ಬಾದರ ತಿರಗಿರನ ಎನ್ನ ಮರಿಲಂಗ ನಾನ ಎನ್ನ ಮರಿಲಂಗ ನಾನ ಅಂಗದೊಳಗ ಶಿವಲಿಂಗ ಮೃತಿ ಹಾನೆ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೃತಿಯಾನೆ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೃತಿಯಾನೆ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೃತಿಯಾನೆ ಕಂಬ ನಿಲದ ಒಂಬ ತಬಗಿಲ ಗುಡಿಯ ಕಂಬ ನಿಲದ ಒಂಬ ತಬಗಿಲ ಗುಡಿಯ ಶಂಬ ಒಳಗನ ವಾಡಿಯ ನಂಬಿದವರಿಯೇ ನಾಕು ಸಂಪತ ಪಡಿಯೇ ಕುಂಬಿರ ಜನರ ಸಾರು ತಾರ ನುಡಿಯೇ ರಂಬಿ ತೋರಿದಿ ಜಡಿಯೇ ರಂಬಿ ತೋರಿದಿ ಜಡಿಯ ಅಂಗದೊಳಗ ಶಿವಲಿಂಗ ಮೂರ್ತಿಯಾನೆ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನೆ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನೆ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನೆ ಕಂಬ ನಿಲದ ಒಂಬ ತಬಗಿಲ ಗುಡಿಯ ಕಂಬ ನಿಲದ ಒಂಬ ತಬಗಿಲ ಗುಡಿಯ ಶಂಬ ಒಳಗನ ವಾಡಿಯ ನಂಬಿದವರಿಯೇ ನಾಕು ಸಂಪತ ಪಡಿಯೇ ಕುಂಬಿರ ಜನರ ಸಾರು ತಾರ ನುಡಿಯೇ ರಮಿ ತೋರಿದಿ ಜಡಿಯೇ ರಂಬಿ ತೋರಿದೆ ಜಡಿಯ ಅಂಗೈದೊಳಗ ಶಿವಲಿಂಗ ಮರುತಿಯಾನೇ ಆಯ್ ತಂಗಿ ನಿನಗೆನ ಕೂನ ಅಂಗೈದೊಳಗ ಶಿವಲಿಂಗ ಮರುತಿಯಾನೇ ಆಯ್ ತಂಗಿ ನಿನಗೆನ ಕೂನ ಅಂಗದೊಳಗ ಶಿವಲಿಂಗ ಮರುತಿಯಾನೇ ಆಯ್ ತಂಗಿ ನಿನಗೆನ ಕೂನ ಅಂಗದೊಳಗ ಶಿವಲಿಂಗ ಮರುತಿಯಾನೆ ಅಷ್ಟ ತೇರುತ ಪಾರ್ಮ ಜ್ಯೋತಿಲಿಂಗ ಅಷ್ಟ ತೇರುತ ಪಾರ್ಮ ಜ್ಯೋತಿಲಿಂಗ ಕಷ್ಟ ಬೇಡ ಬೇಡ ಮಂಗ ನಿಷ್ಠಿಲಿಂದ ನಿಜ ಸೇವ ಮಾಡೋ ಸಂಗ ಆಯ್ತ ದೈತ ಆರ್ಯವ ನಮದೋಳ ನಿಮ್ಮ ಪರ್ವಳ ನಿಮ್ಮ ಜನ್ಮ ಹಾಳ ಅಂಗೈದೊಳಗ ಶಿವಲಿಂಗ ಮುರತಿಯಾನ ತಂಗಿ ನಿನಗೆನ ಕೋಣ ಅಂಗೈದೊಳಗ ಶಿವಲಿಂಗ ಮುರತಿಯಾನ ತಂಗಿ ನಿನಗೆನ ಕೋಣ ಅಂಗದೊಳಗ ಶಿವಲಿಂಗ ಮುರತಿಯಾನ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮರುತಿಯಾನೆ ಅಷ್ಟ ತೇರುತ ಪಾರ್ಮ ಜ್ಯೋತಿಲಿಂಗ ಅಷ್ಟ ತೇರುತ ಪಾರ್ಮ ಜ್ಯೋತಿಲಿಂಗ ಕಷ್ಟ ಬೇಡ ಬೇಡ ಮಂಗ ನಿಷ್ಠಿಲಿಂದ ನಿಜ ಸೇವ ಮಾಡೋ ಸಂಗ ಆಯ್ತದೈತ ಆರ್ಯವ ನಮದೋಳ ನಮ್ಮ ಪಾರ್ವಳ ನಮ ಜನ್ಮ ಹಾಳ ಅಂಗೈದೊಳಗ ಶಿವಲಿಂಗ ಮರುತಿಯಾನ ತಂಗಿ ನಿನಗೆನ ಕೋನ ಅಂಗೈದೊಳಗ ಶಿವಲಿಂಗ ಮರುತಿಯಾನ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮರುತಿಯಾನ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮರುತಿಯಾನ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಸಂಪ್ರದಾಯದ ಪದ ಒಂದರ ಬೇ ಹಸಿರ ಒಂದರ ಬೇ ವಚಿರ ಒಂದರ ಮಾನೆ ಸಲವೇದ ಒಂದರ ಮಾನೆ ಸಲವೇದ ಒಂದರ ಮಾನೆ ಸಲವೇದ ವಂದರ ಮಾಡಿ ಸಲವೇ ವಂದರ ಮಾಡಿ ಸಲವೇ ಸಾಕಿದ ಮಗಳೇ ಏನ ನಮಗಾಯರವಾಗೆ ಎಂದಿಗೆ ನಮಗಾಯರವಾಗೆ ಎಂದಿಗೆ ನಮಗಾಯರವಾದೆ ಎಂದಿಗೆ ನಮಗ ಗಂಡನ ತಾಯಿಗೆ ಕಾನಗೋ ಬಾಳೆ ಗಂಡನ ತೈಗ್ಯಾಕ ನಗೋ ಬಾಳೆ ಹಸಿಯಾಗ ನಗಂಬರ ಮೇಲೆ ಮರಿನಳ ತಾಯಿ ನಾಳ ತಾಳೆ ಮರ ಮಗ ತಾಯಿ ಅಳ ತಾಳೆ ಮರ ಮಗಳ ತಾಯಿ ಅಳ ತಾಳೆ ಮರ ಮಗಳ ತಾಯಿ ಅಳ ತಾಳೆ ಮರ ಮಗಳ ತಾಯಿ ಅಳ ತಾಳೆ ರೈ ಸಾಮಿ ಸುರಬಾಯ ಸಾತಿ ಮಳೆಯಾಗಿ ಸುರಬಾವೈ ಸಾತಿ ಮಳೆಯಾಗಿ ಸುರದಾವೆ ಸಾತಿ ಮಳೆಯಾಗಿ ಸುರದಾವೆ ಹಸಿಯಾಂದರದಾಗ ನಗಂಬರಲ್ಲಿ ಮರಿ ಮರ ತಾಯಿ ನಗುತ್ತಾಳೆ ಮರಿ ಮಗನ ತಾಯಿ ನಗುತ್ತಾಳೆ ಮರಿ ಮಗನ ತಾಯಿ ನಗುತ್ತಾಳೆ ಮರ ಮಗನ ತಾಯಿ ನಗುತ್ತಾಳೆ.